ಭೀಮಣ್ಣ ಸುತಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ವ್ಯಾಪಾರ ಎನಗಾಯಿತೋ ಎಲ್ಲಿಗೆ ಬಂದು ಉದ್ಯೋಗ ಎನಗಾಯಿತೋ ಇದೇ ಕಲಾವಿದರಿಂದ ಇನ್ನೂ ಒಂದು ಭಜನೆ ಪದವನ್ನು ಕೇಳ್ರಿ. ಆ ಭೀಮಣ್ಣ ಸುತಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದ್ರಿ. ಈಗ ಒಂದು ಕೃಷಿ ಹಾಡನ್ನ ಕೇಳೋಣಂತ. ಸೆಗಡಿಯ ಬಡಿ ಬೇಕು ತಿಪ್ಪೆಗೆ ಹಾಕಬೇಕು, ಸೆಗಡಿಯ ಬಡಿ ಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಡಿಯ ಬಡಿ ಬೇಕು ತಿಪ್ಪೆಗೆ ಹಾಕಬೇಕು, ಸೆಗಡಿಯ ಬಡಿ ಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು. ಹಾಕು ನೀ ತಿಪ್ಪೆ ಗೊಬ್ಬರ, ಹಾಕು ನೀ ತಿಪ್ಪೆ ಗೊಬ್ಬರ, ಹೊಲ ತುಂಬ ಬೆಳಿ ನೋಡು ಬಂಗಾರ, ಹೊಲ ತುಂಬ ಬೆಳಿ ನೋಡು ಬಂಗಾರ. ಸೆಗಣಿಯ ಬಳಿ ಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಳಿ ಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಳಿ ಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಳಿ ಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು.